ಖರೀದಿ ಮಾಡೋರು ಕೂಡ ಆಸಕ್ತಿ ವಹಿಸಿ ಖರೀದಿ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಈ ದಿವಸ ತಾವು ಸಾವಯವ ಪದ್ಧತಿಯಲ್ಲಿ ಜೈವಿಕ ಕ್ರಮಗಳನ್ನು ಯಾವ ರೀತಿ ಅನುಸರಿಸಿ ನಾವು ರೋಗಗಳನ್ನು ಕೃಷಿ ಬೆಳೆಗಳಲ್ಲಿ ನಿಯಂತ್ರಣ ಮಾಡಬಹುದು ಅನ್ನೋ ಬಗ್ಗೆ ಮಾಹಿತಿ ಮಾಡಿಕೊಟ್ರೆ ನಮ್ಮ ರೈತರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಮುಖ್ಯವಾಗಿ ಸಾಮಾನ್ಯವಾಗಿ ಬರುವಂಥ ರೋಗಗಳು ಯಾವುವು, ಅವನ್ನ ಹತೋಟಿ ಮಾಡೋದು ಹೇಗೆ, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಿ. ಸಸ್ಯ ರೋಗಗಳ ನಿಯಂತ್ರಣದಲ್ಲಿ ಜೈವಿಕ ರೋಗನಾಶಕಗಳ ಅಳವಡಿಕೆಯು ಶತಮಾನಗಳ ಇತಿಹಾಸವನ್ನು ಹೊಂದಿದೆ. ಅದರಲ್ಲೂ ಇತ್ತೀಚೆಗೆ ನಾವು ಈ ಪೀಡನಾಶಕಗಳ ದುಷ್ಪರಿಣಾಮಗಳಿಂದ ಮತ್ತು ಹೆಚ್ಚುತ್ತಿರುವ ಜನಜಾಗೃತಿಯಿಂದಾಗಿ ಪರಿಸರ ಹಾಗೂ ಆರೋಗ್ಯ ಪ್ರಜ್ಞೆಯಿಂದಾಗಿ ಜೈವಿಕ ಕ್ರಮಗಳು ಇತ್ತೀಚೆಗೆ ಪ್ರವರ್ಧಮಾನಕ್ಕೆ ಬರುತ್ತಿದೆ. ಅಲ್ಲದೆ ಸಾವಯವ ರೀತಿಯಿಂದ ರೋಗ ನಿರ್ವಹಣೆ ಹೆಚ್ಚು ಬಳಕೆ ಆಗ್ತದೆ. ತಾವು ಈಗಲೇ ಹೇಳಿದಂಗೆ ಸಾವಯವ ಕೃಷಿ ಬಗ್ಗೆ ರೈತರಿಗೆ ಹೆಚ್ಚು ಹೆಚ್ಚು ಪರಿವರ್ತನೆ ಆಗ್ತಾ ಇದ್ದಾರೆ, ಹೆಚ್ಚು ಹೆಚ್ಚು ಅಳವಡಿಕೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ಜೈವಿಕ ಪದಾರ್ಥಗಳನ್ನು ಬಳಸಿಕೊಂಡು ರೋಗನಾಶಕವನ್ನು ಕೂಡ ಅನೇಕ ಜನ ರೈತರು ಮಾಡ್ತಾನೇ ಇದ್ದಾರೆ. ಅನೇಕ ಸೂಕ್ಷ್ಮ ಜೀವಿಗಳಾದ ಶಿಲೀಂಧ್ರಗಳಿರ್ಬೋದು, ದುಂಡಾಣುಗಳಿರ್ಬೋದು, ಫೈಟೋಪ್ಲಾಸ್ಮಾಗಳಂತಿರ್ತವೆ ಹಾಗೂ ನಂಜಾಣುಗಳು, ಇವು ಅನೇಕ ಸಸ್ಯ ರೋಗಗಳನ್ನು ಉಂಟು ಮಾಡ್ತಾ ಇದ್ದಾವೆ. ಇವುಗಳನ್ನು ಹತೋಟಿಯಲ್ಲಿಡಲು ರಾಸಾಯನಿಕ ಶಿಲೀಂಧ್ರನಾಶಕಗಳ ಬಳಕೆ ಬಹುದಿನಗಳಿಂದ ನಮ್ಮಲ್ಲಿ ಪ್ರಚಲಿತದಲ್ಲಿದೆ. ಬಹುತೇಕ ಶಿಲೀಂಧ್ರ ರೋಗಗಳನ್ನು ನಾವು ರಾಸಾಯನಿಕಗಳಿಂದ ನಿಯಂತ್ರಿಸಬಹುದಾದರೂ ಕೆಲವು ಏನಾಗ್ತದೆ, ಮಣ್ಣಿನಲ್ಲಿ ರೊದ್ದಿಗೊಂಡು ಮಣ್ಣಿನ ಮೂಲಕ ಪ್ರಸರಿಸುವ ಈಗ ಬೇರು ಕೊಳೆ ರೋಗ, ಬಾಡು ರೋಗ, ಸಿಡಿ ಅಂತ ಹೇಳ್ತೇವಲ್ರಿ, ಅಂಥವುಗಳನ್ನು ನಿಯಂತ್ರಿಸುವಲ್ಲಿ ರಾಸಾಯನಿಕಗಳು ಅಷ್ಟೊಂದು ಫಲಕಾರಿಯಾಗಿದ್ದು ಕಂಡು ಬಂದಿಲ್ಲ. ಅಲ್ಲದೆ ಈ ರಾಸಾಯನಿಕಗಳ ಬಳಕೆಯಿಂದ ಜೀವ ಜಗತ್ತಿಗೆ, ಮಾನವನಿಗೆ ಹಾಗೂ ಪ್ರಾಣಿಗಳಿಗೆ ಪರೋಕ್ಷವಾಗಿ ದುಷ್ಪರಿಣಾಮಗಳು ಆಗುತ್ತಿವೆ ಎಂಬುದು ನಮ್ಮ ಸಂಶೋಧನೆಯಿಂದ ತಿಳಿಯುತ್ತಾನೇ ಇದೆ. ಬೆಳೆಗಳ ರೋಗಗಳನ್ನು ನಿಯಂತ್ರಿಸಲು ರೈತರು ರಾಸಾಯನಿಕಗಳನ್ನು ಅನಿವಾರ್ಯವೆಂಬಂತೆ ನಿರಂತರವಾಗಿ ಹೆಚ್ಚೆಚ್ಚಾಗಿ ಬಳಸ್ತಾ ಇದ್ದಾರೆ. ಇದರಿಂದ ವಾತಾವರಣ ಕಲುಷಿತಗೊಂಡು ರೋಗಕಾರಕ ಜೀವಿಗಳ ಸ್ವಾಭಾವಿಕ ಶತ್ರುಗಳು ಅಂತ ನಾವೇನು ಹೇಳ್ತೀವಿ ಅಂದರೆ ನಿಸರ್ಗದಲ್ಲಿ ಸ್ವಾಭಾವಿಕವಾಗಿ ತಾವು ಅಲ್ಲೇ ಇರ್ತವೆ, ಅವುಗಳ ಸಂತತಿಯೂ ಕೂಡ ಸಹಜವಾಗಿ ನಾಶವಾಗ್ತಾ ಇದೆ. ಈಗ ಬಳಕೆಯಲ್ಲಿರುವ ರಾಸಾಯನಿಕಗಳಿಗೆ ರೋಗಾಣುಗಳು ನಿರೋಧಕ ಶಕ್ತಿಯನ್ನು ಹೊಂದಿರುವ ಉದಾಹರಣೆಗಳು ಕೂಡ ಹೆಚ್ಚುತ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಇಂದು ನೈಸರ್ಗಿಕವಾಗಿ ಬೆಳೆದ ಕೃಷಿ ಉತ್ಪನ್ನಗಳಿಗೆ ಬೇಡಿಕೆ ತೀವ್ರವಾಗಿ ಏರುತ್ತಿರುವ ಹಿನ್ನೆಲೆಯಲ್ಲಿ ಜೈವಿಕ ವಿಧಾನಗಳನ್ನು ಸಮಗ್ರ ರೋಗ ನಿರ್ವಹಣೆಯಲ್ಲಿ ಕ್ರಮಬದ್ಧವಾಗಿ ಅಳವಡಿಸಿ ರೋಗ ನಿರ್ವಹಿಸಿ ಬೆಳೆ ಬೆಳೆಯುವುದು ಅನಿವಾರ್ಯ ಅನ್ನಿಸ್ತಾ ಇದೆ. ಈ ದಿಸೆಯಲ್ಲಿ ನಮ್ಮ ಸಾವಯವ ಕೃಷಿ ಸಂಸ್ಥೆ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನಾವು 4 ಪ್ರಮುಖ ಜೈವಿಕ ರೋಗನಾಶಕಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೇವೆ. ಅವುಗಳಲ್ಲಿ ಮುಖ್ಯವಾದಂದರೆ ಟ್ರೈಕೋಡರ್ಮಾ, ಸುಡೋಮೊನಾಸ್, ಬ್ಯಾಸಿಲಸ್ ಮತ್ತು ಪ್ಯಾಸಿಲೋಮೈಸಿಸ್. ಈ ರೀತಿ 4 ಜೈವಿಕ ರೋಗನಾಶಕಗಳನ್ನು ನಾವು ಉತ್ಪಾದನೆ ಮಾಡಿ ರೈತರಿಗೆ ನೀಡ್ತಾ ಇದ್ದೀರಿ. ಈಗೇನು ತಾವು ರೋಗನಾಶಕಗಳ ಬಗ್ಗೆ ಹೇಳಿದ್ರಿ, ಅವು ಯಾವ್ಯಾವ ರೋಗಗಳನ್ನು ನಿಯಂತ್ರಣ ಮಾಡ್ತವೆ, ರೈತರು ಯಾವ ರೀತಿ ಇವನ್ನ ಬಳಸ್ಬೋದು? ಈಗ ಮೊದಲನೇದಾಗಿ ನಾನು ಆಗಲೇ ಹೇಳಿದಂಗೆ ನಮ್ಮಲ್ಲಿ ಟ್ರೈಕೋಡರ್ಮಾ, ಸುಡೋಮೊನಾಸ್, ಬ್ಯಾಸಿಲಸ್ ಮತ್ತು ಪೆಸಿಲೋಮೈಸಿಸ್ ಹೇಳುವ 4 ವಿವಿಧ ರೀತಿಯ ಜೈವಿಕ ಪೀಡನಾಶಕಗಳು, ಮುಖ್ಯವಾಗಿ ರೋಗ ಮತ್ತು ಈ ದುಂಡಾಣುನಾಶಕಗಳು ಮತ್ತು ನಂಜಾಣುನಾಶಕಗಳನ್ನು ನಾವು ಉತ್ಪಾದನೆ ಮಾಡ್ತಿದ್ದೀವಿ. ಮೊದಲನೇದಾಗಿ ಹೇಳಬೇಕಂದ್ರೆ ಟ್ರೈಕೋಡರ್ಮಾ. ಈ ಟ್ರೈಕೋಡರ್ಮಾ ಎಂಬ ಶಿಲೀಂಧ್ರ ಸಾಮಾನ್ಯವಾಗಿ ಎಲ್ಲ ಪ್ರದೇಶಗಳ ಮಣ್ಣಿನಲ್ಲಿ ಬದುಕ್ತಾ ಇದ್ದು ಒಂದು ಪರಿಸರ ಸ್ನೇಹಿ ಜೈವಿಕ ಶಿಲೀಂಧ್ರನಾಶಕ ಎಂದು ತಿಳಿದು ಬಂದಿದೆ. ಎಷ್ಟೋ ವರ್ಷಗಳಿಂದ ನಮ್ಮ ರೈತರು ಇದನ್ನು ಬಳಸ್ತಾನೇ ಇದ್ದಾರೆ. ಟ್ರೈಕೋಡರ್ಮಾದ ಬಳಕೆಯಿಂದ ಅತ್ಯಂತ ಅಪಾಯಕಾರಿ ರೋಗಗಳನ್ನು ಉಂಟು ಮಾಡುವ, ಮಣ್ಣಿನಲ್ಲಿ ವಾಸಿಸುವ ಮತ್ತು ಮಣ್ಣಿನಿಂದ ಹರಡುವ ಸ್ಲಿರೋಷಿಯಂ ಹೇಳುವುದು ಎಲ್ಲ ಬೆಳೆಗಳಿಗೆ ಬರುವಂಥ ಒಂದು ರೋಗಾಣು, ಅದು ಸ್ಲಿರೋಷಿಯಂ ಇರ್ಬೋದು, ರೈಸೋಕ್ಟೋನಿಯಾ ಇರ್ಬೋದು, ಪೀಥಿಯಂ ಇರ್ಬೋದು, ಫೈಟೋಪ್ಥೆರಾ ಇರ್ಬೋದು, ಫ್ಯೂಸೇರಿಯಮು, ಮ್ಯಾಕ್ರೋಫೋಮಿನಾ, ಇವೆಲ್ಲ ಏನು ಮಾಡ್ತಾವೆ ಅಂತಂದರೆ ಈ ಬೇರು ಕೊಳೆ ರೋಗ, ಬಾಡು ರೋಗ, ಸೊರಗು ರೋಗಗಳನ್ನು ಉಂಟು ಮಾಡುವ ಶಿಲೀಂಧ್ರಗಳನ್ನು ನಿರ್ವಹಣೆ ಮಾಡ್ತದೆ. ಅದರಲ್ಲೂ ಈ ಟ್ರೈಕೋಡರ್ಮದಲ್ಲಿ ಅನೇಕ ಪ್ರಭೇದಗಳಿದೆ. ಟ್ರೈಕೋಡರ್ಮ ಹರ್ಜಿಯಾನಮು, ಹಮ್ಯಾಟಮು, ಕೊಯ್ನಿಗಿ, ಹೀಗೆ 10 ಹಲವಾರು ಪ್ರಭೇದಗಳಿದೆ. ಆದರೆ ನಮ್ಮ ಸಾವಯವ ಕೃಷಿ ಸಂಸ್ಥೆಯಲ್ಲಿ ನಾವು ಟ್ರೈಕೋಡರ್ಮ ಹರ್ಜಿಯಾನಮ್ ಹೇಳುವ ಒಂದು ಪ್ರಭೇದವನ್ನು ಹೆಚ್ಚಿಗೆ ಉತ್ಪಾದನೆ ಮಾಡ್ತಿದ್ದೇವೆ. ಯಾಕಂದರೆ ಅದನ್ನು ಬಳಸುವುದರಿಂದ ನಮ್ಮ ಉತ್ತರ ಕರ್ನಾಟಕದ ರೈತರಿಗೆ ಪರಿಣಾಮಕಾರಿ ಕಂಡು ಬಂದಿರುವುದರಿಂದ, ಅಂದರೆ ರೋಗ ನಿಯಂತ್ರಣದಲ್ಲಿ ಅವುಗಳು ಹೆಚ್ಚು ಪರಿಣಾಮಕಾರಿಯಾಗಿ ಕಂಡು ಬಂದಿರುವುದರಿಂದ ನಾವು ಅದನ್ನು ಹೆಚ್ಚಾಗಿ ಉತ್ಪಾದನೆ ಮಾಡ್ತಾ ಇದ್ದೇವೆ. ಎರಡನೇದಾಗಿ ಹೇಳಬೇಕಂದ್ರೆ ಸುಡೋಮೊನಾಸ್ ಫ್ಲೋರೋಸೆನ್ಸ್. ಇದು ಒಂದು ಜೈವಿಕ ರೋಗನಾಶಕವಾಗಿದ್ದು ಇದರ ಬಳಕೆಯಿಂದ ಅತ್ಯಂತ ಅಪಾಯಕಾರಿ ರೋಗವನ್ನುಂಟು ಮಾಡುವ, ಮಣ್ಣಿನಲ್ಲಿ ವಾಸಿಸುವ ಮತ್ತು ಮಣ್ಣಿನಿಂದ ಹರಡುವ ಪೈರಿಕ್ಯುಲೇರಿಯಾ ಇರ್ಬೋದು, ಕ್ಸಾಂಥೋಮೊನಾಸ್ ಇರ್ಬೋದು, ಗಾಮಿನೋಮೈಸಿಸ್, ಎರ್ವಿನಿಯಾ, ಕೊಲೊಟೋಟ್ರೈಕಮ್ ಮುಂತಾದ ಸಿಡಿ ಸೊರಗು ರೋಗ, ಬೇರು ಕೊಳೆ ರೋಗ, ಬೆಂಕಿ ರೋಗ, ಎಲೆ ಅಂಗಮಾರಿ ರೋಗ, ದುಂಡಾಣು ಎಲೆ ಅಂಗಮಾರಿ ರೋಗ, ಕೊಳೆ ರೋಗ, ಹಣ್ಣು ಕೊಳೆ ಮತ್ತು ಚಿಬ್ಬು ರೋಗಗಳನ್ನು, ಇತ್ತೀಚೆಗೆ ಈ ದಾಳಿಂಬೆ ಮತ್ತು ದ್ರಾಕ್ಷಿ ಈ ಬೆಳೆಯಲ್ಲೂ ಕೂಡ ಅನೇಕ ರೀತಿಯ ರೋಗಗಳು ಕಂಡು ಬರ್ತಾ ಇದೆ. ದಾಳಿಂಬೆಯಲ್ಲಂತೂ ದುಂಡಾಣುವಿನಿಂದ ಎಲೆ ಚುಕ್ಕೆ ರೋಗ, ದುಂಡಾಣುವಿನ ಬಾಡು ರೋಗ ಮತ್ತು ಬೂದು ರೋಗದಂತಹ ರೋಗಗಳನ್ನು ಕೂಡ ನಾವು ಈ ಸುಡೋಮೊನಾಸ್ ಫ್ಲೋರೋಸೆನ್ಸ್ ಹೇಳುವ ಒಂದು ಜೈವಿಕ ದುಂಡಾಣುನಾಶಕಗಳನ್ನು ಬಳಸಿಕೊಂಡು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆಗಳು ಸಾಕಷ್ಟು ಕಂಡು ಬರ್ತಾ ಇದೆ. ಅದರಲ್ಲಿ ಭಾರತದಲ್ಲಿ ಈ ಸುಡೋಮೊನಾಸ್ ದುಂಡಾಣು ಪ್ರಭೇದವು PF1, PF2, PF9 ಅಥವಾ ನಮ್ಮದೇ ಇನ್ಸ್ಟಿಟ್ಯೂಟ್ ಒಂದು IOF1 ಬೇರೆ ಬೇರೆ ಒಂದು ವಾಣಿಜ್ಯ ಹೆಸರಿನಲ್ಲಿ ಇವತ್ತು ನಮಗೆ ಎಲ್ಲ ಕಡೆ ಲಭ್ಯವಿದೆ. ಮೂರನೇದಾಗಿ ಬ್ಯಾಸಿಲಸ್ ಸಬ್ಟಿಲಿಸ್, ಇದು ಒಂದು ಜೈವಿಕ ರೋಗನಾಶಕವಾಗಿದ್ದು ಇದರ ಉಪಯೋಗದಿಂದ ಭತ್ತದಲ್ಲಿ, ಶೇಂಗಾದಲ್ಲಿ, ಹತ್ತಿ, ತೊಗರಿ, ಸೂರ್ಯಕಾಂತಿ, ಸೋಯಾ ಅವರೆ, ಮೆಣಸಿನಕಾಯಿ, ಟೊಮೆಟೊ, ಬದನೆ, ತಂಬಾಕು, ಕರಿಮೆಣಸು, ವೀಳ್ಯದೆಲೆ, ಅಡಿಕೆ, ದ್ರಾಕ್ಷಿ, ದಾಳಿಂಬೆ ಮತ್ತು ಇನ್ನಿತರೆ ಬೆಳೆಗಳಲ್ಲಿ ಕಂಡುಬರುವ ಬೂದು ರೋಗ, ಬೂಜು ರೋಗ, ಎಲೆ ಚುಕ್ಕೆ ರೋಗ, ಎಲೆ ಮಚ್ಚೆ ರೋಗಗಳನ್ನು ನಾವು ನಿರ್ವಹಣೆ ಮಾಡಲಿಕ್ಕೆ ಬರ್ತದೆ. ಆಮೇಲೆ ನಾಲ್ಕನೇದಾಗಿ ಪ್ಯಾಸಿಲೋಮೈಸಸ್ ಲೈಲಾಸಿನಸ್. ಪ್ಯಾಸಿಲೋಮೈಸಸ್ ಲೈಲಾಸಿನಸ್ ಇದು ಜೈವಿಕ ಜಂತುನಾಶಕವಾಗಿದೆ. ವಿವಿಧ ಬೆಳೆಯಲ್ಲಿ ಬೇರು ಗಂಟು ರೋಗ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ. ಬೇರೆ ಬೇರೆ ಅಲಂಕಾರಿಕ ಗಿಡಗಳಿರ್ಬೋದು, ತರಕಾರಿ ಬೆಳೆಗಳಲ್ಲಿರ್ಬೋದು, ಔಷಧೀಯ ಸಸ್ಯಗಳಲ್ಲಿ ಈ ಒಂದು ಜಂತು ರೋಗದ ಬಾಧೆ ಅತ್ಯಂತ ಪ್ರಮುಖವಾಗಿ ನಮಗೆ ಕಂಡು ಬರ್ತಾ ಇದೆ. ಅದನ್ನು ಈ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ದಲ್ಲಿ, ಪಾಲಿಹೌಸು, ಶೇಡ್ ಹೌಸ್ನಲ್ಲಿ ವಾಣಿಜ್ಯಾತ್ಮಕವಾಗಿ ಬೆಳೆಗಳನ್ನು ಬೆಳಿತೇವೆ, ಅಲ್ಲೂ ಕೂಡ ಈ ಜಂತುಗಳ ಬಾಧೆ ನಮಗೆ ತೀರಾ ಕಂಡು ಬರ್ತಾ ಇದೆ. ಅಂತಹ ಪ್ರದೇಶಗಳಲ್ಲಿ ಮತ್ತು ಪ್ಲಾಂಟೇಷನ್ ಅಥವಾ ಬಹುವಾರ್ಷಿಕ ಬೆಳೆಯ ಇರುವಂಥ ಪ್ರದೇಶಗಳಲ್ಲಿ ಈ ಬಾಳೆ, ಅನಾನಸ್ಸು, ಕಾಳುಮೆಣಸು, ಆಲೂಗಡ್ಡೆ ಇವುಗಳಿಗೂ ಕೂಡ ಈ ಜಂತು ರೋಗ ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ. ಮತ್ತು ಈ ಸ್ಪೆಸಿಲೋಮೈಸಿಸ್ ಲೈಲಾಸಿನಸ್ಸು ಅಂತಹ ಪ್ರದೇಶದಲ್ಲಿ ನಾವು ಬಳಸುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ರೋಗವನ್ನು ನಾವು ನಿರ್ವಹಣೆ ಮಾಡಲಿಕ್ಕೆ ಬರ್ತದೆ. ನಾಲ್ಕು ಜೈವಿಕ ರೋಗ ನಾಶಕಗಳೇನಿವೆ, ಇವುಗಳಿಂದ ಹಲವಾರು ಬೆಳೆಗಳಲ್ಲಿ ಹಲವಾರು ತರಹದ ರೋಗಗಳನ್ನು ಹತೋಟಿ ಮಾಡಬಹುದು ಅಥವಾ ನಿರ್ವಹಣೆ ಮಾಡಬಹುದು ಅಂತ ತಾವು ತಿಳಿಸಿದ್ರಿ. ಹೌದು, ಇವೆಲ್ಲ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತವೆ? ಈ ಜೈವಿಕ ಶಿಲೀಂಧ್ರಗಳು ಬೇರುಗಳ ಸಮೀಪದಲ್ಲಿ ಬೆಳೆದು ಬೇರಿನ ಸುತ್ತಲೂ ಅತ್ಯಂತ ಪ್ರಬಲವಾದ ಕವಚವನ್ನು ನಿರ್ಮಿಸಿ, ಯಾಕಂದರೆ ಇವು ಹಾನಿಕಾರಕ ರೋಗಾಣುಗಳಿಗಿಂತ ಈ ಸೂಕ್ಷ್ಮಾಣುಜೀವಿಗಳು ಹೆಚ್ಚಿನ ವೇಗದಲ್ಲಿ ವೃದ್ಧಿಗೊಳ್ಳುವುದರಿಂದ ಏನಾಗ್ತದೆ ಅಂತಂದರೆ, ಆ ಬೇರುಗಳ ಸುತ್ತಲೂ ಪ್ರಬಲವಾದ ಒಂದು ಕವಚವನ್ನು ನಿರ್ಮಿಸಿ ಹಾನಿಕಾರಕ ಶಿಲೀಂಧ್ರಗಳಿಂದ ಬೇರನ್ನು ರಕ್ಷಿಸುವ ಸಾಮರ್ಥ್ಯ ಇವುಗಳು ಹೊಂದಿವೆ. ಇವು ರೋಗಕಾರಕ ಶಿಲೀಂಧ್ರಗಳ ಮೇಲೆ ಪರಾವಲಂಬಿಯಾಗಿ ಬೆಳೆದು ಅವುಗಳ ಸಂಖ್ಯೆ ಮತ್ತು ಸಂತಾನೋತ್ಪನ್ನ ಕಡಿಮೆ ಮಾಡ್ತದೆ. ಇನ್ನು ಮೂರನೇದಾಗಿ, ಇವು ಮಣ್ಣಿನಲ್ಲಿ ಆಂಟಿಬಯೋಟಿಕ್ ವಸ್ತುಗಳು ಆದಂತಹ ಡರ್ಮಿನ್, ವಿರಿಡಿನ್, ಗ್ಲಯೋಟಾಕ್ಸಿನ್, ಟೈಕೋಡರ್ಮಿನ್, ಎಸಿಟಾಲ್ಡಿಹೈಡ್ ಮತ್ತು ಅನೇಕ ಕಿಣ್ವಗಳನ್ನು ಬಿಡುಗಡೆ ಮಾಡಿ ಅಲ್ಲಿ ಬೀಜ ಮತ್ತು ಮಣ್ಣಿನಿಂದ ಹರಡುವ ಅನೇಕ ರೋಗಾಣುಗಳನ್ನು ನೀವು ನಿರ್ವಹಣೆ ಮಾಡ್ತದೆ. ಇವು ಅಂದರೆ ಈ ನಾಲ್ಕು ಸೂಕ್ಷ್ಮಾಣು ಜೀವಿಗಳು ಇತರ ಹಾನಿಕಾರಕ ಶಿಲೀಂಧ್ರಗಳಿಗಿಂತ ನಾನು ಆಗಲೇ ಹೇಳಿದಂಗೆ ವೇಗವಾಗಿ ಬೆಳೆದು ಅವುಗಳಿಗೆ ಆಹಾರ ಮತ್ತು ಸ್ಥಳ ಸಿಗದ ಹಾಗೆ ಮಾಡಿ ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ ರೋಗಗಳನ್ನು ನಿಯಂತ್ರಿಸ್ತದೆ. ಇನ್ನೊಂದು ಏನಪ್ಪ ಅಂತಂದರೆ, ಇದು ಮಣ್ಣಿನಲ್ಲಿರುವ ಗಟ್ಟಿಯಾದ ರಂಜಕವನ್ನು ನೈಸರ್ಗಿಕ ಆಸಿಡ್ಗಳಾದ ಫಾರ್ಮಿಕ್, ಆಸಿಟಿಕ್, ಪ್ರಿಫೋನಿಕ್, ಲ್ಯಾಕ್ಟಿಕ್ ಮತ್ತು ಗ್ಲೈಕೋನಿಕ್, ಫಿಮೋರಿಕ್ ಇವುಗಳನ್ನು ಬಿಡುಗಡೆ ಮಾಡಿ ಅತಿ ಹೆಚ್ಚಾಗಿ ರಂಜಕವನ್ನು ಸಿಗುವ ಹಾಗೆ ಮಾಡ್ತದೆ. ಈ ರೀತಿಯಾಗಿ ಈ ಸೂಕ್ಷ್ಮಾಣು ಜೀವಿಗಳು ಕಾರ್ಯವನ್ನು ನಿರ್ವಹಿಸ್ತವೆ. ಅಲ್ಲಿ ಒಂದು ಕವಚ ನಿರ್ಮಾಣ ಮಾಡಿ ಹಾನಿಕಾರಕ ರೋಗಾಣುಗಳು ಒಳ ಹೋಗದ ಹಾಗೆ ಇವು ತಡಿತವೆ. ಹೌದು, ಹಾಗೆ ನಮ್ಮ ಬೆಳೆಯನ್ನು ಇವು ರಕ್ಷಣೆ ಮಾಡ್ತವೆ. ಹಾಗಾದರೆ ಈ ಜೈವಿಕ ಶಿಲೀಂಧ್ರ ನಾಶಕಗಳಿಂದ ಏನು ಲಾಭಗಳಾಗ್ತವೆ ಅಂತೀರಿ? ಇದರಿಂದ ಅನೇಕ ಲಾಭಗಳು ಇದೆ ರೀ. ಮೊದಲನೇದಾಗಿ ಹೇಳಬೇಕಂತಂದರೆ, ಮಣ್ಣಿನಲ್ಲಿಯ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಅಧಿಕಗೊಂಡು ಮಣ್ಣಿನ ಫಲವತ್ತತೆ ಹಾಗೂ ಉತ್ಪಾದಕತೆ ಹೆಚ್ಚುತ್ತದೆ. ಯಾಕಂದರೆ ಈಗ ಏನಾಗಿದೆ ಅಂತಂದರೆ, ರಾಸಾಯನಿಕಗಳನ್ನು ಅತಿ ಹೆಚ್ಚಾಗಿ ಬಳಸೋದ್ರಿಂದ ಏನಾಗಿದೆ, ಸೂಕ್ಷ್ಮಾಣುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಪುನಃ ನಾವು ಈಗ ನಮ್ಮ ಹಳೆಯ ಸಾಂಪ್ರದಾಯಿಕ ಪದ್ಧತಿಗಳ ಜೊತೆಗೆ ಹೊಸ ಹೊಸ ವಿಧಾನಗಳನ್ನು, ಸಾವಯವ ವಿಧಾನಗಳನ್ನು ಅಳವಡಿಸಿಕೊಂಡು ಈ ಸೂಕ್ಷ್ಮಾಣುಗಳನ್ನು ನಾವು ಮತ್ತೆ ಮಣ್ಣಿನಲ್ಲಿ ವೃದ್ಧಿ ಮಾಡಲಿಕ್ಕೆ ಬಿಡುವುದರಿಂದ ಏನಾಗ್ತದೆ ಅಂತಂದರೆ, ಅವುಗಳ ಸಂಖ್ಯೆ ಮಣ್ಣಿನಲ್ಲಿ ಜಾಸ್ತಿ ಆಗ್ತದೆ. ಒಂದು. ಎರಡನೇದಾಗಿ, ಭೂಮಿಗೆ ಬಳಸಿದ ರಾಸಾಯನಿಕ ವಸ್ತುಗಳ ವಿಘಟನೆ ಮಾಡಿ ಮಣ್ಣಿನ ಹಾಗೂ ಪರಿಸರ ಸಂರಕ್ಷಣೆ ಮಾಡುತ್ತದೆ. ಜೈವಿಕ ಶಿಲೀಂಧ್ರನಾಶಕದ ಬಳಕೆಯು ಅತಿ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭ ಪಡೆಯುವ ಒಂದು ಪರಿಸರ ಸ್ನೇಹಿ ತಂತ್ರಜ್ಞಾನವಾಗಿರುತ್ತದೆ. ಇನ್ನೊಂದು ಏನಪ್ಪ ಅಂದರೆ, ವಾತಾವರಣದಲ್ಲಿ ಯಾವುದೇ ರೀತಿಯ ಮಾಲಿನ್ಯತೆ ಇರುವುದಿಲ್ಲ. ಉಪಯುಕ್ತವಾದ ಉಳಿದ ಜೀವಾಣುಗಳ ಮೇಲೆ ಯಾವುದೇ ತರಹದ ಹಾನಿಯನ್ನು ಈ ಸೂಕ್ಷ್ಮಾಣುಗಳು ಮಾಡುವುದಿಲ್ಲ. ಮಣ್ಣಿನಲ್ಲಿ ಸಾವಯವ ಪದಾರ್ಥ ಹಾಗೂ ತೇವಾಂಶ ಇದ್ದಲ್ಲಿ ಇದು ತಾನಾಗಿಯೇ ಅಭಿವೃದ್ಧಿ ಹೊಂದುತ್ತದೆ. ಮತ್ತು ಜೈವಿಕ ಸಮತೋಲನವನ್ನು ಕಾಪಾಡಲು ಈ ಸೂಕ್ಷ್ಮಾಣು ಜೀವಿಗಳು ಸಹಕಾರಿಯಾಗಿವೆ. ಅಂದರೆ ನಮ್ಮಲ್ಲಿ ಎಲ್ಲ ಥರದ ಸೂಕ್ಷ್ಮಾಣು ಜೀವಿಗಳು ಇರ್ತವೆ, ಒಳ್ಳೆಯದ್ದು ಕೆಟ್ಟದ್ದು ಎಲ್ಲವೂ ಎಲ್ಲ ನಮ್ಮ ಮಣ್ಣಿನಲ್ಲಿರ್ತದೆ. ಈ ಒಳ್ಳೆಯ ಜೀವಿಗಳನ್ನು ನಾವು ರಕ್ಷಣೆ ಮಾಡಿಕೊಂಡು ಅಭಿವೃದ್ಧಿಪಡಿಸಿ ಅವನ್ನ ನಾವು ಬಳಸಬೇಕಾಗುತ್ತೆ. ಹೌದು ಹೌದು. ಹಾಗೆ ನೋಡಿ, ತಾವು ಹೇಳಿದ್ರೆ ಈಗ ಬಹಳಷ್ಟು ಒಳ್ಳೆಯ ಗುಣಗಳು ಈ ಜೀವಿಗಳಿಗಿವೆ. ಬಹಳ ಒಳ್ಳೆ ರೀತಿಯಿಂದ ಇವು ಕಾರ್ಯನಿರ್ವಹಿಸಿ ಬೆಳೆಗಳಿಗೆ ಬರುವಂಥ ರೋಗಗಳನ್ನು ತಡಿತವೆ ಅಂತ ತಾವು ಹೇಳಿದ್ರಿ. ಹೌದು. ಆದರೆ ನಮ್ಮ ರೈತರು ಇಂಥ ಈ ಜೈವಿಕ ಕೀಟನಾಶಕಗಳನ್ನು ಬಳಸುವಾಗ ಏನು ಎಚ್ಚರಿಕೆ ವಹಿಸಬೇಕು, ಯಾವ ರೀತಿ ಬಳಸಬೇಕು ಅಂತೀರಿ? ಇವು ಸೂಕ್ಷ್ಮಾಣುಜೀವಿಗಳನ್ನು ರೈತರು ಅನೇಕ ವಿಧಾನದಲ್ಲಿ ಅದನ್ನು ಬಳಸ್ಕೊಳ್ಬೋದು. ಮಣ್ಣಿಗೆ ಬೆರೆಸ್ಬೋದು, ಬೀಜೋಪಚಾರ ಮಾಡ್ಬೋದು, ಮಡಿಗಳಿಗೆ ಹಾಕ್ಬೋದು, ಸಸಿಗಳನ್ನು ಅದ್ಬೋದು, ಅಲ್ಲದೆ ಸಿಂಪರಣೆಯನ್ನು ಕೂಡ ಮಾಡಬಹುದು. ಈಗ ನಾನು ಅದನ್ನು ಬಳಸುವ ವಿಧಾನಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಹೇಳಬೇಕಂತಂದರೆ, ಈಗ ಟ್ರೈಕೋಡರ್ಮಾ ಮತ್ತು ಸುಡೋಮೋನಾಸ್ ಅಥವಾ ಪ್ಯಾಸಿಲೋಮೈಸಿಸ್ ಇವುಗಳನ್ನು 2-4 ಕಿಲೋ ಈ ಜೈವಿಕ ಶಿಲೀಂದ್ರನಾಶಕಗಳನ್ನು ಚೆನ್ನಾಗಿ ಕಳಿತ ಪ್ರತಿ ಕ್ವಿಂಟಲ್ ಒಣಗಿದ ಕೊಟ್ಟಿಗೆ ಗೊಬ್ಬರದೊಂದಿಗೆ ಬೆರೆಸಿ ಬೆಳೆಗಳ ಸಾಲುಗಳಲ್ಲಿ ಅಥವಾ ಬುಡದ ಸುತ್ತಲೂ ಹಾಕಬಹುದು. ಇದು ಒಂದು ರೀತಿಯಾಗಿ ಜೈವಿಕ ಶಿಲೀಂದ್ರನಾಶಕಗಳನ್ನು ಇನ್ನಿತರ ವಸ್ತುಗಳಾದ ಈ ವರ್ಮಿಕ್ಯುಲೈಟ್, ತೆಂಗಿನ ನಾರು, ಕಳಿತ ಗೊಬ್ಬರ, ಜಿಪ್ಸಮ್ ಜೊತೆಗೆ ಕೂಡಿಸ್ತಾರೆ. ಇದು ಮಣ್ಣಿಗೆ ಹಾಗೂ ತೋಟಗಾರಿಕೆ ಗಿಡದ ಬುಡಗಳಿಗೂ ಹಾಕಲು ಅತ್ಯಂತ ಉತ್ತಮವಾದ ಒಂದು ವಿಧಾನ. ಬೀಜದಿಂದ ಹರಡೋ ರೋಗಗಳನ್ನು ನಿರ್ವಹಣೆ ಮಾಡಬೇಕಂತಂದರೆ ಈ ಜೈವಿಕ ಜೀವಾಣುಗಳನ್ನು ನಾವು ಬೆಲ್ಲದ ನೀರಿನೊಂದಿಗೆ ಬೆರೆಸಿ ಪ್ರತಿ ಎಕರೆಗೆ ಬೇಕಾಗುವ ಬೀಜದೊಂದಿಗೆ ಬೀಜೋಪಚಾರ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಗೆ ಉಪಯೋಗಿಸುವುದರಿಂದ ಬೀಜದಲ್ಲಿರುವ ರೋಗಾಣುಗಳನ್ನು ನಾವು ಮೊದಲನೇ ಹಂತದಲ್ಲೇ ನಾಶ ಮಾಡಿ ಮುಂದೆ ಆಗುವಂತಹ ಹೆಚ್ಚಿನ ರೋಗವನ್ನು ನಾವು ಕಡಿಮೆ ಮಾಡಲಿಕ್ಕೆ ಬರ್ತದೆ. ಜೈವಿಕ ಈ ಶಿಲೊಂದು ರೋಗಗಳ ನಿರ್ವಹಣೆಗೆ ಸಿಂಪರಣೆ ರೂಪದಲ್ಲೂ ಸಹ ನಾವು ಇದನ್ನು ಉಪಯೋಗಿಸಬಹುದು. ಬೀಜೋಪಚಾರ ಕೂಡ ಮಾಡಬಹುದು ಅಂತ ತಾವು ಹೇಳಿದ್ರಿ. ಹೌದು. ಇದನ್ನು ಯಾವ ರೀತಿ ಮಾಡಬೇಕು? ಬೀಜೋಪಚಾರ ಪದ್ಧತಿ ತುಂಬ ಅತ್ಯಂತ ಪ್ರಮುಖವಾದ ಒಂದು ಪದ್ಧತಿ. ಯಾಕಂದರೆ ಸುಮಾರು 60-65% ರೋಗಗಳು ಬೀಜದಿಂದಲೇ ಹರಡುವುದರಿಂದ ಬೀಜೋಪಚಾರ ಎಲ್ಲ ಬೆಳೆಗಳಿಗೆ ಮಾಡುವುದು ಅವಶ್ಯಕವಾಗಿದೆ. ಅದನ್ನು ಬೀಜ ಸುಮಾರು 4-10 ಗ್ರಾಂವರೆಗೆ ನಾವು ಪ್ರತಿ ಕೆಜಿ ಬೀಜಕ್ಕೆ ಇದನ್ನು ಉಪಯೋಗಿಸಬಹುದು. ಈಗ ಉದಾಹರಣೆಗೆ ಹೇಳಬೇಕಂತಂದರೆ ಈ ಆಲೂಗಡ್ಡೆ, ಅದಕ್ಕೆ ಕೊಳೆ ರೋಗ ಬರ್ತದೆ, ಸೊರಗು ರೋಗ ಬರ್ತದೆ. ಅದಕ್ಕೆ ನಾವು 10 ಗ್ರಾಂ ಈ ಟ್ರೈಕೋಡರ್ಮಾವನ್ನು ಪ್ರತಿ ಕಿಲೋ ಗಡ್ಡೆಗಳಿಗೆ ಉಪಚರಿಸಿ ಬಿತ್ತನೆ ಮಾಡಬೇಕು ಅಂತ ಹೇಳ್ತೀವಿ. ಕಬ್ಬಿನಲ್ಲಿ ಕಾಂಡ ಕೊಳೆ ರೋಗ, ಅದಕ್ಕೂ ಕೂಡ ಅಷ್ಟೇ 10 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿದ ದ್ರಾವಣದಲ್ಲಿ 30 ನಿಮಿಷ ಅದ್ದಿ ಅದನ್ನು ನಾಟಿ ಮಾಡಬೇಕು. ಅದೇ ಪ್ರಕಾರ ಈ ದ್ವಿದಳ ಧಾನ್ಯ ಬೆಳೆಗಳಾದ ಕಡಲೆ, ತೊಗರಿ ಇವುಗಳಿಗೆ ಸೊರಗು ರೋಗ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದೆ. ನಮ್ಮ ರೈತರಿಗೆ ಅದರಿಂದ ಹೆಚ್ಚು ಒಂದು ನಷ್ಟ ಉಂಟಾಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಅಂಥ ಬೆಳೆಗಳಲ್ಲಿ ಎಲ್ಲೆಲ್ಲಿ ರೈತರು ಹಾಕ್ತಾರಲ್ಲಿ ಪ್ರತಿಯೊಂದು ಕಿಲೋ ಬೀಜಕ್ಕೆ 4 ಗ್ರಾಂ ಜೈವಿಕ ಶಿಲೀಂದ್ರನಾಶಕವಾದ ಟ್ರೈಕೋಡರ್ಮಾವನ್ನು ಬಳಸುವುದರಿಂದ ರೋಗಗಳನ್ನು ನಾವು ಹತೋಟಿ ಮಾಡಲಿಕ್ಕೆ ಬರ್ತದೆ. ಕರಿಮೆಣಸಿನಲ್ಲಿ ಸೊರಗು ರೋಗ ಅಂತ ಬರ್ತದೆ. ಈ ಬಹುವಾರ್ಷಿಕ ಬೆಳೆಗಳಲ್ಲಿ ಕರಿಮೆಣಸುಗಳನ್ನು ಜಾಸ್ತಿ ರೈತರು ಹಾಕ್ತಾರೆ. ಅಲ್ಲಿ ಕೂಡ 10 ಗ್ರಾಂ ಪ್ರತಿ ಬಳ್ಳಿಗೆ ಇದನ್ನು ನಾವು ಮಣ್ಣಿಗೆ ಬರೆಸುವುದರಿಂದ ಆ ಸೊರಗು ರೋಗವನ್ನು ನಿಯಂತ್ರಿಸಬಹುದು. ಅಡಿಕೆ ಕೊಳೆ ರೋಗ ಅನೇಕ ಕಡೆ ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲೆಲ್ಲ ಅಡಿಕೆ ವಿಪರೀತವಾಗಿ ಹಾಕ್ತಾ ಇರೋದ್ರಿಂದ ಅಲ್ಲಿ ಕೊಳೆ ರೋಗ ಬರ್ತದೆ. ಅದೇ ಪ್ರಕಾರ ವಾಣಿಜ್ಯ ಬೆಳೆಯಾದ ಹತ್ತಿ ಬೇರು ಕೊಳೆ ರೋಗ ಬರ್ತದೆ. ಅಲ್ಲಿ 8 ಗ್ರಾಂ ಪ್ರತಿ ಕಿಲೋ ಬೀಜಕ್ಕೆ ಬೀಜೋಪಚಾರ ಮಾಡುವುದರಿಂದ ಆ ರೋಗವನ್ನು ನಿರ್ವಹಣೆ ಮಾಡಬಹುದು. ಶೇಂಗಾ ಮತ್ತು ಗೋಧಿಯಲ್ಲಿ ಬುಡ ಕೊಳೆ ರೋಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಕಡೆ ಇದು ನಾವು ಕಾಣ್ತಾ ಇದ್ದೇವೆ. 4 ಗ್ರಾಂ ಪ್ರತಿ ಕಿಲೋ ಬೀಜಕ್ಕೆ ಉಪಚರಿಸುವುದರಿಂದ ಈ ರೋಗಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಬರ್ತದೆ. ಭತ್ತದಲ್ಲಿ ಬೆಂಕಿ ರೋಗ ಬರ್ತದೆ, ಬಾಳೆಯಲ್ಲಿ ಎಲೆ ಚುಕ್ಕೆ ರೋಗ ಬರ್ತದೆ, ಅಲ್ಲಿ ಈ ಸುಡೋಮೊನಾಸ್ ಫ್ಲೋರೋಸೆನ್ಸ್ ಅಂತ ತಾನೇ ನಾವೇನು ನಿಮಗೆ ಹೇಳಿದ್ವಿ, ಈಗ ಅದನ್ನು 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ರೋಗದ ತೀವ್ರತೆಗೆ ಅನುಸಾರವಾಗಿ ಪ್ರತಿ 15 ದಿವಸಕ್ಕೆ ಒಮ್ಮೆ 2-3 ಸಲ ಅದನ್ನು ಪುನರಾವರ್ತಿಸುವುದರಿಂದ ಈ ಸಾವಯವ ರೂಪದಲ್ಲಿ ಜೈವಿಕ ರೋಗನಾಶಕಗಳನ್ನು ಬಳಸಿಕೊಂಡು ನಾವು ರೋಗ ನಿಯಂತ್ರಣ ಮಾಡಿದಂಗೆ ಆಗ್ತದೆ. ದಾಳಿಂಬೆ ಹಣ್ಣಿನ ದುಂಡಾಣು ಎಲೆ ಚುಕ್ಕೆ ರೋಗ, ಇತ್ತೀಚೆಗೆ ಅನೇಕ ಕಡೆ ಈ ದಾಳಿಂಬೆ ಹಣ್ಣನ್ನು ಸಾಕಷ್ಟು ಜನ ಬೆಳೆಸ್ತಾನೆ ಇದ್ದಾರೆ. ಅಲ್ಲಿ ಈ ದುಂಡಾಣು ಎಲೆ ಚುಕ್ಕೆ ರೋಗ ಹೆಚ್ಚಿನ ಪ್ರಮಾಣದಲ್ಲಿ ನಷ್ಟವನ್ನು ಉಂಟು ಮಾಡ್ತಾ ಇದೆ. ಅಲ್ಲೂ ಕೂಡ ಈ ಸುಡೋಮೊನಾಸ್ ಫ್ಲೋರೋಸೆನ್ಸ್ ಇರ್ಬೋದು, ಬ್ಯಾಸಿಲಸ್ ಸೆಪ್ಟಿಲಿಸ್ ಹೇಳುವ ಒಂದು ಜೈವಿಕ ದುಂಡಾಣು ನಾಶಕಗಳನ್ನು 5-10 ಗ್ರಾಂ ಅಂದರೆ ರೋಗದ ತೀವ್ರತೆಗೆ ಅನುಸಾರವಾಗಿ ಈ ಪ್ರಮಾಣದಲ್ಲಿ ನಾವು ನೀರಿಗೆ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಆ ರೋಗಗಳನ್ನು ನಾವು ಸಕಾಲದಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಬರ್ತದೆ. ಅಲ್ಲದೆ ನಿಮಗೆ ನಾನು ಹೇಳಿದಂಗೆ ಸಸಿಗಳ ಬೇರುಗಳನ್ನು ಅದ್ದುವುದು, ಈಗ ನಾಟಿ ಮಾಡ್ತೇವೆ, ಕೆಲವೊಂದು ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಭತ್ತವನ್ನು ನಾಟಿ ಮಾಡ್ತಾರೆ. ತರಕಾರಿ ಬೆಳೆಗಳಾದ ಈ ಮೆಣಸಿನ ಗಿಡ ಇರ್ಬೋದು, ಟೊಮ್ಯಾಟೊ ಇರ್ಬೋದು, ಬದನೆಗಳನ್ನು ನಾಟಿ ಮಾಡಬೇಕಾದ್ರೆ ನಾಟಿ ಮಾಡುವ ಸಂದರ್ಭದಲ್ಲಿ ಸುಡೋಮೊನಾಸ್ ಫ್ಲೋರೋಸೆನ್ಸ್ನಲ್ಲಿ ಒಂದು 15-20 ನಿಮಿಷ 10 ಗ್ರಾಂ ಪ್ರತಿ ಲೀಟ್ರಿಗೆ ಬೆರೆಸಿಕೊಂಡು 30 ನಿಮಿಷ ಅದನ್ನು ಆ ದ್ರಾವಣದಲ್ಲಿ ಅದ್ದಿಕೊಂಡು ನಾಟಿ ಮಾಡೋದ್ರಿಂದ ಏನಾಗ್ತದೆ, ಅಲ್ಲಿ ಬೇರಿನಿಂದ ಬರುವ ರೋಗ ಇರ್ಬೋದು, ಮಣ್ಣಿನಿಂದ ರೋಗಗಳನ್ನು ನಾವು ತಡೆಗಟ್ಟುಕೊಂಡಾಗ್ತದೆ. ಅಷ್ಟೇ ಅಲ್ಲದೆ ಆ ಗಿಡಗಳಲ್ಲಿ ನಿರೋಧಕ ಶಕ್ತಿ, ರೋಗಾಣುಗಳಿಗೆ ಅಥವಾ ರೋಗಗಳಿಗೆ ನಿರೋಧಕ ಶಕ್ತಿಯನ್ನು ನಾವು ಮೊದಲನೇ ಹಂತದಲ್ಲಿ ಕೊಟ್ಟಂಗಾಗ್ತದೆ. ಸೊ ಈ ವಿಧಾನಗಳನ್ನು ನಾವು ಬಳಸಿಕೊಂಡು ಈ ಜೈವಿಕ ಶೀಲ ರೋಗನಾಶಕಗಳನ್ನು ಬಳಸಿದರೆ ಮುಂಜಾಗ್ರತೆಯಾಗಿ ರೋಗಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೆ ಈ ಜೈವಿಕ ಶಿಲೀಂಧ್ರ ನಾಶಕಗಳನ್ನು ಬಳಸುವಾಗ ಏನೇನು ಎಚ್ಚರಿಕೆ ವಹಿಸಬೇಕಾಗುತ್ತೆ ನಮ್ಮ ರೈತರು? ಖಂಡಿತ ಹೇಳ್ತೀನಿ. ಜೈವಿಕ ಶಿಲೀಂಧ್ರ ನಾಶಕಗಳನ್ನು ಬಳಸುವಾಗ ಮುಖ್ಯವಾಗಿ ನಾವು ಅದನ್ನು ಎಲ್ಲಿಂದ ತೆಗೆದುಕೊಳ್ತೀವೋ ಅಲ್ಲಿಯ ಒಂದು ಆ ಒಂದು ಪ್ರಮಾಣವನ್ನು ನಾವು ನೋಡಬೇಕಾಗ್ತದೆ. ಈಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವೆಲ್ಲ CFU ಅಂತ ಹೇಳ್ತೀವಿ, ಅಂದರೆ ಇಷ್ಟು ಗ್ರಾಮ್ನಲ್ಲಿ, ಇಷ್ಟು ML ನಲ್ಲಿ, ಇಷ್ಟು ಆ ಒಂದು ಸೂಕ್ಷ್ಮ ಜೀವಿಗಳು ಇರಲೇಬೇಕು ಅಂತ. ನಾವು ಕನಿಷ್ಠ 2 ಸೂಕ್ಷ್ಮಾಣು ಜೀವಿಗಳು ಇರಲೇಬೇಕು ಅಂತ ಹೇಳ್ತೀವಿ. ಯಾಕಂದರೆ ನಾವು 8 ತಿಂಗಳಿಂದ 12 ತಿಂಗಳವರೆಗೆ ಅದನ್ನು ನಾವು ಓಪನ್ ಕಂಡೀಷನ್ದಲ್ಲಿ ಇಡ್ಬೋದು ಅಂತ ಹೇಳ್ತೀವಿ. ಅಂಥ ಸಂದರ್ಭದಲ್ಲಿ ಈ CFU ಕೌಂಟ್ ತುಂಬ ಇಂಪಾರ್ಟೆಂಟ್. 2×10^6 ಅಷ್ಟು ಪ್ರಮಾಣದಲ್ಲಿ ಆ ಒಂದು ಸೂಕ್ಷ್ಮಾಣು ಜೀವಿಗಳು ಇದ್ದರೆ ಅದು ತುಂಬ ಪರಿಣಾಮಕಾರಿಯಾಗಿರ್ತದೆ. ಇದು ತುಂಬ ಜಾಗರೂಕತೆಯಿಂದ ರೈತರು ಖರೀದಿ ಮಾಡಬೇಕಾದ್ರೆ ಇದನ್ನು ನೋಡಿಕೊಂಡು ಖರೀದಿ ಮಾಡಬೇಕು. ಎರಡನೇದಾಗಿ ಗೊಬ್ಬರ ಇರ್ಬೋದು, ಬೇವಿನ ಹಿಂಡಿ ಇರ್ಬೋದು, ಕಾಂಪೋಸ್ಟ್ ಇರ್ಬೋದು, ಎರೆಹುಳ ಗೊಬ್ಬರ ಇರ್ಬೋದು, ಅವು ಗರಿಷ್ಠ ಒಂದು ಪ್ರಮಾಣದಲ್ಲಿ ಮಣ್ಣಿನಲ್ಲಿ ಇರುವ ಹಾಗೆ ನಾವು ನೋಡಿಕೊಳ್ಬೇಕು. ಅಲ್ಲದೆ ಸಾಕಷ್ಟು ತೇವಾಂಶವನ್ನು ಕೂಡ ನಾವು ಮಣ್ಣಿನಲ್ಲಿ ಕಾಪಾಡುವ ರಾಸಾಯನಿಕ ಶಿಲೀಂಧ್ರನಾಶಕಗಳ ಜೊತೆಗೆ ಬಳಸದೆ ಇರುವುದು ಉತ್ತಮ. ಜೈವಿಕ ಶಿಲೀಂಧ್ರನಾಶಕದ ಪ್ಯಾಕೆಟನ್ನು ತಂಪಾದ ಹಾಗೂ ಒಣ ಪ್ರದೇಶದಲ್ಲಿ ಇಡಬೇಕು. ಶೇಖರಣೆ ಮಾಡುವಾಗ ರಾಸಾಯನಿಕ ಗೊಬ್ಬರ, ಶಿಲೀಂಧ್ರನಾಶಕ, ಕಳೆನಾಶಕ, ಕೀಟನಾಶಕಗಳೊಂದಿಗೆ ನಾವು ಎಂದೂ ಸೇರಿಸಬಾರದು. ಬೆಳೆಗಳಿಗೆ ಅಂಟು ದ್ರಾವಣದೊಂದಿಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ನೀರಿನಲ್ಲಿ ಕರಗಿಸಿ ಸಾಯಂಕಾಲದ ಸಮಯದಲ್ಲಿ ಈ ಜೈವಿಕ ರೋಗನಾಶಕಗಳನ್ನು ಸಿಂಪಡಿಸುವುದು ಅತ್ಯಂತ ಸೂಕ್ತ. ಹೀಗೆ ನಮ್ಮ ರೈತ ಬಾಂಧವರು ನಾನೀಗ ಹೇಳಿದ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೃಷಿಯನ್ನು ಮಾಡಿದರೆ ಸಾವಯವ ಕೃಷಿಯಲ್ಲಿ ಜೈವಿಕ ರೋಗನಾಶಕಗಳು ಖಂಡಿತ ಒಂದು ಒಳ್ಳೆಯ ಪ್ರಯತ್ನ ಆಗ್ತದೆ ಅಂತ ಹೇಳೋದು ನಮ್ಮ ಅನಿಸಿಕೆ. ನಿಜ ನೋಡಿ, ಇವು ಕೂಡ ಜೀವಿಗಳೇ, ಆದ್ದರಿಂದ ಅವುಗಳಿಗೆ ಹಾನಿ ಆಗದ ರೀತಿಯಲ್ಲಿ ನಾವು ಅವನ್ನು ಕಾಯ್ದಿಟ್ಕೋಬೇಕು, ರಕ್ಷಣೆ ಮಾಡಬೇಕು. ಬಳಸುವಾಗ ಕೂಡ ತಂಪು ಹೊತ್ತಿನಲ್ಲಿ ಬಳಸಬೇಕು, ಮತ್ತು ಅವುಗಳಿಗೆ ಸೂಕ್ತವಾದಂಥ ವಾತಾವರಣ ಅಲ್ಲಿ ಇರಬೇಕು. ತೇವಾಂಶ ಇರಬೇಕು, ಸಾವಯವ ಗೊಬ್ಬರ ಇರಬೇಕು, ಇವೆಲ್ಲ ಇದ್ದರೆ ಇವು ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧಿ ಹೊಂದಿ ನಮಗೆ ಅನುಕೂಲ ಮಾಡಿಕೊಡ್ತವೆ ಅಂತ ಹೇಳ್ಬೋದು. ಇನ್ನೊಂದು ರೈತರು ನೆನ್ಪಿಟ್ಕೊಳ್ಬೇಕಾಗಿದ್ದಂದ್ರೆ ಈ ಬೀಜೋಪಚಾರ, ನಾನಾಗಲೇ ಹೇಳ್ದಂಗೆ ಬೀಜೋಪಚಾರ ಮಾಡಿದ ಬೀಜಗಳನ್ನು ನೇರವಾದ ಬಿಸಿಲಿನಿಂದ ರಕ್ಷಿಸಿ ನೆರಳಿನಲ್ಲಿ ಒಣಗಿಸಿ ಬಿತ್ತುವುದರಿಂದ ಉತ್ತಮ ರೋಗರಹಿತ ಮೊಳಕೆಗಳನ್ನು ಕಾಣಬಹುದಾಗಿದೆ. ಅದರ ಜೊತೆಗೆ ಈ ಉತ್ಪಾದನೆಯಾದ 6-8 ತಿಂಗಳ ಒಳಗೆ ಜೈವಿಕ ಶಿಲೀಂಧ್ರನಾಶಕವನ್ನು ಉಪಯೋಗಿಸಿದರೆ ಹೆಚ್ಚು ಲಾಭವಾಗ್ತದೆ. ಇತ್ತೀಚೆಗೆ ಈ ಜೈವಿಕ ರೋಗನಾಶಕಗಳ ಬಳಕೆ ಜನಪ್ರಿಯವಾಗ್ತಾ ಇದೆ. ಯಾಕಂದರೆ ಪ್ರತಿ ವರ್ಷ ನಾವು ಏನು ಉತ್ಪಾದನೆ ಮಾಡ್ತೀವಿ, ರೈತರಿಗೆ ಬೇಡಿಕೆನೂ ಕೂಡ ಅಷ್ಟೇ ಹೆಚ್ಚಾಗ್ತಾ ಇರೋದ್ರಿಂದ ನಮ್ಗೆ ಅದು ಗೊತ್ತಾಗ್ತಾ ಇದೆ. ಯಾಕಂದರೆ ಇದು ತುಂಬ ರೈತರ ಒಂದು ಮಟ್ಟದಲ್ಲಿ ಜನಪ್ರಿಯವಾಗ್ತಾ ಇದೆ ಅಂತ ತಿಳ್ಕೊಂಡು ಇವುಗಳನ್ನು, ಈ ಒಂದು ಜೈವಿಕ ರೋಗನಾಶಕಗಳನ್ನು, ದುಂಡಾಣು ನಾಶಕಗಳನ್ನು, ಜಂತುನಾಶಕಗಳನ್ನು ಸಮಗ್ರ ರೋಗ ನಿರ್ವಹಣೆಯ ಒಂದು ಅವಿಭಾಜ್ಯ ಅಂಗವಾಗಿ ಸತತವಾಗಿ ಬಳಸುವುದರಿಂದ ರೋಗ ನಿರ್ವಹಣೆಯ ಜೊತೆಗೆ ಸುಸ್ಥಿರ ಇಳುವರಿ ಪಡೆಯಲು ಸಾಧ್ಯ ಇದೆ. ಮತ್ತು ಇದರಿಂದ ಯಾವುದೇ ತೊಂದರೆ ಇಲ್ಲ, ಪರಿಸರಕ್ಕೆ ಹಾನಿ ಮಾಡುವುದಿಲ್ಲ, ಇವು ಬೇರೆ ಜೀವಿಗಳ ಜೊತೆ ಜೀವಿಸಿ ಅನುಕೂಲ ಮಾಡಿಕೊಡ್ತವೆ. ಹೌದು ಹೌದು. ಜೊತೆಗೆ ತಾವು ಹೇಳಿದಾಗೆ ಅಲ್ಲಿ ದಿನಾಂಕ ಅವನ್ನೆಲ್ಲ ನೋಡಬೇಕು, ಅದು ಅವಧಿ ಮುಗಿಯುವ ಮೊದಲೇ ಅದನ್ನು ನಾವು ಬಳಸಬೇಕು, ಮತ್ತು ಯಾವಾಗ ಉತ್ಪಾದನೆ ಆಯಿತು ಅದನ್ನೆಲ್ಲ ಗಮನಿಸಿ ಯಾವ ರೀತಿ ಬಳಸಬೇಕು ಅನ್ನೋದನ್ನು ಬರೆದಿರ್ತಾರೆ, ಅದನ್ನು ನೋಡಿಕೊಂಡು ಬಳಸಬೇಕಾಗತ್ತೆ. ಯಾವುದೇ ರೀತಿಯ ತೊಂದರೆಗಳನ್ನು ಅಲ್ಲಿ ಮಾಡ್ಕೋಬಾರ್ದು. ಇದೇ ಇನ್ನೊಂದಕ್ಕೂ ಬರುತ್ತೆ ಅಥವಾ ಹಿಂದೆ ತಂದದ್ದು ಇತ್ತು ಅದನ್ನ ಮುಂದೆ ನಾವು ಬಳಸಬಹುದು, ಆ ಥರ ಎಲ್ಲ ಮಾಡಬಾರ್ದು. ನಿಗದಿತ ಅವಧಿಯಲ್ಲೇ ಬಳಸಬೇಕು, ನಿರ್ದಿಷ್ಟವಾಗಿ ಯಾವ ಬೆಳೆಗೆ ಹೇಳಿರ್ತಾರೆ ಆ ರೀತಿ ಆ ಬೆಳೆಗೆ ಬಳಸಬೇಕು. ಹೌದು, ಇದನ್ನು ಕೂಡ ನಮ್ಮ ರೈತರು ಗಮನಿಸಬೇಕು. ಹಾಗೆ ಡಾಕ್ಟರ್ ಗುರುದತ್ ಹೆಗಡೆ ಅವರೇ, ಈಗ ರೈತರು ಏನಾದರೂ ಮಾಹಿತಿ ಪಡಿಬೇಕು ಅಥವಾ ಇಂಥ ಒಂದು ಜೈವಿಕ ಪರಿಕರಗಳನ್ನು ಪಡಿಬೇಕು ಅಂತಂದರೆ ಯಾರನ್ನ ಸಂಪರ್ಕ ಮಾಡಬಹುದು, ತಮ್ಮ ಸಂಸ್ಥೆಯನ್ನು ಸಂಪರ್ಕಿಸಬಹುದು, ಹೇಗೆ? ಖಂಡಿತ ಸಂಪರ್ಕಿಸಬಹುದು. ನಮ್ಮಲ್ಲಿ ಜೈವಿಕ ರೋಗನಾಶಕಗಳಷ್ಟೇ ಅಲ್ಲದೆ ಜೈವಿಕ ಕೀಟನಾಶಕಗಳಿದೆ, ಜೈವಿಕ ಗೊಬ್ಬರಗಳಿದೆ, ಎರೆಹುಳ ಗೊಬ್ಬರಗಳನ್ನು ಕೂಡ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವು ಉತ್ಪಾದನೆ ಮಾಡ್ತಾ ಇದ್ದೇವೆ. ಈ ಪರಿಕರಗಳನ್ನು ಬೇಕಾಗಿದ್ದಲ್ಲಿ ರೈತ ಬಾಂಧವರು ಸಾವಯವ ಕೃಷಿ ಸಂಸ್ಥೆ, ಕೃಷಿ ವಿಶ್ವವಿದ್ಯಾಲಯದ ಧಾರವಾಡಕ್ಕೆ ಯಾವಾಗಲೂ ಅವರು ಸಂಪರ್ಕ ಮಾಡಿಕೊಂಡು ಬಂದರೆ ನಮ್ಮಲ್ಲಿ ಪರಿಕರಗಳು ಸದಾ ಸಿದ್ಧವಾಗಿರ್ತದೆ. ಮತ್ತೆ ಏನೇ ಮಾಹಿತಿ ಬೇಕಂದ್ರೂ ಅವರಿಗೆ ಸಿಗುತ್ತೆ. ಹಾಂ, ಕೃಷಿಗೆ ಸಂಬಂಧಪಟ್ಟಂತಹ ಅಥವಾ ಸಾವಯವ ಕೃಷಿಯನ್ನೇ ಅವರು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಅವರಿಗೆ ಏನಾದರೂ ಅನಿಸಿದ್ದಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಾವಯವ ಕೃಷಿ ಸಂಸ್ಥೆಯನ್ನಾಗಲಿ ಅಥವಾ ಯಾವುದೇ ವಿಜ್ಞಾನಿಗಳನ್ನು ಕೂಡ ಅವರು ಸಂಪರ್ಕಿಸಲು ಎಲ್ಲ ಲಭ್ಯತೆಗಳು ಇದೆ. ಒಳ್ಳೆಯದು ಡಾಕ್ಟರ್ ಗುರುದತ್ ಹೆಗಡೆ ಅವರೇ, ಇದುವರೆಗೆ ಜೈವಿಕ ರೋಗನಾಶಕಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತವೆ, ಯಾವ ರೀತಿ ರೈತರಿಗೆ ನೆರವಾಗ್ತವೆ, ಅವನ್ನ ಬಳಸುವಾಗ ರೈತರು ಏನೇನು ಅಂಶಗಳನ್ನು ಗಮನಿಸಬೇಕು ಅನ್ನೋ ಬಗ್ಗೆ ಬಹಳಷ್ಟು ಮಾಹಿತಿ ಮಾಡಿಕೊಟ್ರಿ. ಮಾಹಿತಿ ಮಾಡಿಕೊಟ್ಟದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಜೈವಿಕ ರೋಗ ನಾಶಕಗಳು ಕುರಿತು ಡಾಕ್ಟರ್ ಗುರುದತ್ ಹೆಗಡೆ ಅವರೊಂದಿಗೆ ಗಿರೀಶ್ ವಿ ಪಾಟೀಲ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಕೃಷಿ ರಂಗದಲ್ಲಿಗ ಜನಪದ ಸಂಗೀತ. ಭಾವಿಹಾಳದ ದುಂಡಪ್ಪ, ಚೆನ್ನಪ್ಪ, ನಂದಿಹಳ್ಳಿ ಮತ್ತು ಸಂಗಡಿಗರಿಂದ ಭಜನ ಪದಗಳು. ಮೊದಲಿಗೆ ಕಡಕೋಳ ಮಹಾಂತಪ್ಪನವರ ಪದ ಪಾಮರ ಜನ್ಮವಿದವು. ಜನ್ಮವಿದು ಬಲು ಕೊಟ್ಟಿನಿ ಯಾಕಾಗಬಾರದು ಗುರವಿಗೆ ಬೆಟ್ಟಿ ಪಾಮರ ಜನ್ಮವಿದು ಬಲು ಕೊಟ್ಟಿನಿ ಯಾಕಾಗಬಾರದು ಪಾಮರ ಜನ್ಮವಿದು ಬಲು ಕೊಟ್ಟಿನಿ ಯಾಕಾಗಬಾರದು ಗುರವಿಗೆ ಬೆಟ್ಟಿ ಪಾಮರ ಜನ್ಮವಿದು ಬಲು ಕೊಟ್ಟಿನಿ ಯಾಕಾಗಬಾರದು ಗುರವಿಗೆ ಬೆಟ್ಟಿ ರೋಜವಿಲ್ಲದೆ ಸುಳ್ಳ ಕಟ ಪೀಟಿನಿ ಗೋಜಿನೊಳಗೆ ಬಿದ್ದು ಉಸರಾಡಿ ಮೋದಿಗೆ ಮಾಡಿದು ಪ್ರತಿ ಸುತ್ತಿ ಸತಿ ಸುತರು ಎಂದು ನೀ ಭ್ರಾಂತಿ ಗೆತ್ತಿ ಮೋದಿಗೆ ಮಾಡಿದು ಪ್ರತಿ ಸುತ್ತಿ ಸತಿ ಸುತರು ಎಂದು ನೀ ಭ್ರಾಂತಿ ಗೆತ್ತಿ ಮಾಮರ ಜನ್ಮವಿ ಬಾರದು. ಹವಿಹಾಳದ ದುಂಡಪ್ಪ ಚೆನ್ನಪ್ಪ ನಂದಿಹಳ್ಳಿ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳುತ್ತಿರುವಿರಿ. ಈಗ ಕೇಳೋಣ ಬಬಲಾದಿ ಚಿಕ್ಕಯ್ಯ ಅವರ ಪದ ಯಾರೋ ನೀನು. ಈಗ ಕೇಳೋಣ ಮಡಿವಾಳಪ್ಪ ಅವರ ಪದ ಈ ಸಾಧನ ಮಾಡಿಕೊಡಿ.